ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಶುದ್ದ ಕುಡಿಯುವ ನೀರು ಪೂರೈಸಲು ಸರ್ಕಾರ ಬದ್ದ, ಸಚಿವ ಕೆಎಸ್ ಈಶ್ವರಪ್ಪ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿಗೆ ಅಗತ್ಯ ಕ್ರಮ, ಸಚಿವ ಆರ್ ಅಶೋಕ. ಮನ್ರೇಗಾ ಯೋಜನೆಯಲ್ಲಿ ಅಂಗನವಾಡಿ, ಆಟದ ಮೈದಾನ, ನೀರಿನ ಮರುಪೂರಣ ಕೆಲಸಗಳಿಗೂ ಅವಕಾಶ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದಲ್ಲಿ ಕೃಷಿ ತೋಟಗಾರಿಕಾ ಉತ್ಪನ್ನಗಳ ರಫ್ತಿಗೆ ಕರ್ನಾಟಕದ ಕೊಡುಗೆ ಅಪಾರ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂ ಅಲ್ಗೆ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಕಾರ್ಯಕ್ರಮ, ಬಳಿಕ ಹೈನುಗಾರಿಕೆ ಕುರಿತು ಸಾಸ್ತಾನದ ಜ್ಞಾನೇಶ್ವರಿ ಉಡುಪ ಅವರೊಂದಿಗೆ ಸಂದರ್ಶನ ಹಾಗೂ ಆರೋಗ್ಯ ಮಾಹಿತಿ ಕೇಳುವಿರಿ. ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನಂದು ಚಿಕ್ತೋಳು ಗ್ರಾಮ, ತುಮಕೂರುಪೇಟೆ ತಾಲೂಕು, ಎಚ್ ಪಿ ಸುಬ್ರಹ್ಮಣ್ಯ ಅಂತೇಳಿ. ನಾವೂ ಅದನ್ನು ಉಪಯೋಗಿಸ್ತೀವಿ, ಕಾಫಿ, ಕಾಳುಮೆಣಸು, ತರಕಾರಿಗೆ, ಕೆಲವಕ್ಕೆಲ್ಲ ನುವಲ್ಲಿಗೆ ಉಪಯೋಗಿಸ್ತೀವಿ ನಾವು. ಚೆನ್ನಾಗಿ ಬೆಳೆನೂ ಬರ್ತದೆ. ನಾವು ವರ್ಷದಲ್ಲಿ ಒಂದೆರಡು ಸರಿ ಕಾಫಿಗೆ ಕಾಂಟಪ್ಪು ಇದ್ರ ಜೊತೆ ಆಕ್ಷನ್ ಜೊತೆ ಅದನ್ನು ಸೇರಿಸಿ ನಾವು ಸ್ಪ್ರೇ ಮಾಡ್ತೀವಿ. ಚೆನ್ನಾಗಿ ಒಳ್ಳೆ ಕಲರ್ ಆಗಿ ಗಿಡ ಒಳ್ಳೆ ಚೆನ್ನಾಗಿ ಹಣ್ಣು ಎಲ್ಲ ಚೆನ್ನಾಗಿ ಬರ್ತದೆ, ಅನುಕೂಲ ಆಗಿದೆ. ಅದರಲ್ಲಿ ನೀವು ಅದನ್ನು ಅನುಕೂಲ ಬಳಸ್ಕೋಬೇಕು. ಹೆಚ್ಚಿನ ಇದೇನಾದ್ರು ವಿಷಯ ಬೇಕಾದರೆ ನಮ್ಮ ಹರ್ಷ ಮಗ ಇದಾನಲ್ಲ, ಅವ್ನ ಫೋನ್ ನಂಬರ್ ತಗೊಂಡು ಮಾತಾಡ್ಕೊಂಡ್ರೆ ಅವ್ನು ಎಲ್ಲ ವಿಷಯನೂ ಹೇಳ್ತಾನೆ, ಎಷ್ಟು ಸೆಟ್ ಕೊಡ್ಬೇಕು ಅದನ್ನ ಎಲ್ಲನೂ ಹೇಳ್ಕೊಡ್ತಾನೆ. ಅದನ್ನು ನೀವು ತಿಳ್ಕೊಂಡು ಆದಷ್ಟು ನೀವು ಅದನ್ನು ಉಪಯೋಗಿಸೋದ್ರಿಂದ ಭಾರಿ ಒಳ್ಳೇದು, ಮತ್ತು ಆರೋಗ್ಯಕ್ಕೂ ಚೆನ್ನಾಗಿರ್ತದೆ. ಅದು ರಾಸಾಯನಿಕ ಬೆಳೆಸ್ದಂಗೇನಲ್ಲ. ಅದು ಕಾಳು ಮೆಣಸಿಗೆ ನಾವು ನರ್ಸರಿಗೂ ಬೆಳೆಸ್ತೀವಿ. ಚಿಗುರು ಸ್ವಲ್ಪ ದಾಟ್ತು ಅಂತ ಹೇಳುವಾಗ ಒಂದ್ಸರಿ ಸ್ಪ್ರೇ ಕೊಡ್ತೀವಿ. ಅದಕ್ಕೆ ಒಂದು 10 ದಿವಸ 20 ದಿವಸ ಒಂದ್ಸರಿ ಸ್ಪ್ರೇ ಕೊಟ್ರೆ ಚೆನ್ನಾಗಿ ಬೆಳೀತದೆ. ಅದು ಕಾಫಿಗೆ ಇನ್ನೇನು 2 ಟೈಮ್ ನಾವು ಬೆಳೆಸ್ತಾ ಇದ್ವಿ, ಅದು ಬೇಕಾದ 4 ಟೈಮು ಹಾಕಿ ಅದನ್ನು ಸ್ಪ್ರೇ ಮಾಡ್ಬೋದು. ಕಿತ್ಲೆ ಇರ್ಬೋದು, ಯಾವುದೇ ಬೆಳೆಗೂ ಅದನ್ನು ಉಪಯೋಗಿಸ್ಬೋದು. ಹರ್ಷನ ಸಂಖ್ಯೆ ಹೇಳ್ತೀನಿ, ಫೋನ್ ನಂಬರು 9731603636. 9731603636. ಈ ಸಂಖ್ಯೆ ಫೋನ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲಾದರೂ ಮಾಹಿತಿ ಸಿಗ್ತದೆ. ಬಳಸಿ ಬಳಸಿ ನೋವಾಲ್ಗೆ ದ್ರಾವಣವನ್ನ, ಕಾಣಿರಿ ಹೆಚ್ಚಿನ ಇಳುವರಿಯನ್ನ, ದೂರವಿಡಿ ರೋಗ ಕೀಟಗಳನ್ನ, ಗಳಿಸಿ ಅಧಿಕ ಆದಾಯವನ್ನ. ಬಳಸಿ ಬಳಸಿ ನೋವಾಗಿ ದ್ರಾವಣವನ್ನ, ಬಳಸಿ ಬಳಸಿ ನೋವಾಗಿ. ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಪೈರುಗಳಲ್ಲಿ ಬೆಳವಣಿಗೆ ಆಗುವುದು, ಹಣವು ಉಳಿತಾಯ ಆಗುವುದು, ಬೆಳೆಯು ಬಾಳಿಕೆ ಬರುವುದು. ಬಳಸಿ ಬಳಸಿ ನೋವಾಗಿ ದ್ರಾವಣವನ್ನು,

ಮಹಿಳೆಯರ ಬದುಕು ಯಾವ ರೀತಿ ಬದಲಾವಣೆ ಆಗಿದೆ? ಮಹಿಳೆಯರಿಗೆ ಮೊದಲು ಮನೆಯಿಂದ ಹೊರಗಡೆ ಬರ್ತಾ ಇರಲಿಲ್ಲ, ಅವರಿಗೆ ಬ್ಯಾಂಕ್ ವ್ಯವಹಾರ ಎಲ್ಲ ತುಂಬಾ ಹೆದರ್ತಿದ್ರು. ಈಗ ಹಾಗೇನಿಲ್ಲ. ಮತ್ತೆ ಒಂದು ಕಾರ್ಯಕ್ರಮವನ್ನ ಪೂರ್ತಿ ಸಂಪೂರ್ಣ ಜವಾಬ್ದಾರಿ ಹೊತ್ತು ಹೇಗೆ ನಿರ್ವಹಿಸಬೇಕು ಅನ್ನೋದು ಅವರಿಗೀಗ ಮನದಟ್ಟಾಗಿದೆ. ಮತ್ತೆ ಗಂಡಸರನ್ನ ಯಾವುದು ಕಾಯೋದು ಬೇಡ ಅವರಿಗೀಗ, ನಾವು ಒಬ್ಬರೇ ಹೋಗಿ ಎಲ್ಲ ಕೆಲಸ ಮಾಡ್ಕೊಂಡು ಬರ್ತೇವೆ ಅನ್ನೋ ಆತ್ಮವಿಶ್ವಾಸ ಬಂದಿದೆ. ಮತ್ತೆ ಸಭೆ ಸಮಾರಂಭಗಳಲ್ಲಿ ಮಾತಾಡಲಿಕ್ಕೆ ಮೊದಲು ಹೆದರ್ತಿದ್ದವರು ಈಗ ಪ್ರತಿ ವಾರದ ಸಭೆಯಲ್ಲಿ ಸ್ವಾಗತ ಧನ್ಯವಾದ ಮಾಡಿ ಮತ್ತೆ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡು ಅವರು ಪರಿಪೂರ್ಣರಾಗಿದ್ದಾರೆ. ಒಂಥರ ಹೇಳಿದ್ರೆ ಒಂಥರ ಸ್ವಾವಲಂಬಿ ಬದುಕನ್ನ ಆರ್ಥಿಕತೆಯಲ್ಲೋ, ಸ್ವ ಉದ್ಯೋಗದ ಮೂಲಕ ಆರ್ಥಿಕತೆಯಲ್ಲೋ ಅಥವಾ ಮನೆಯನ್ನ ನಿರ್ವಹಣೆ ಮಾಡುವಲ್ಲೋ ಒಂಥರ ಸ್ವಾವಲಂಬಿಗಳಾಗಿ ಆಗಿದ್ದಾರೆ ಅಂತ ಹೇಳ್ತೇನೆ. ಒಂದು ರೀತಿಯಲ್ಲಿ ಕಷ್ಟ ಸುಖವನ್ನು ಹಂಚಿಕೊಳ್ಳುವುದಕ್ಕೆ ಒಂದು ವೇದಿಕೆಯೂ ಕೂಡ ಸಿಕ್ಕಿದೆ. ಹಾಗಾಗಿದೆ, ಕಷ್ಟ ಸುಖಗಳನ್ನು ಹಂಚಿಕೊಳ್ಳಿಕ್ಕೂ ವೇದಿಕೆ ಸಿಕ್ಕಿದೆ. ಆದ್ರೆ ಅದರಲ್ಲಿ ನಾವು ಒಳ್ಳೇದಕ್ಕೆ ಉಪಯೋಗಿಸಬೇಕು. ನಿರಂತರ ಪತ್ರಿಕೆ ಬರ್ತದೆ, ಅದರಲ್ಲಿ ತುಂಬಾ ಒಳ್ಳೆಯ ಅಂಶಗಳಿದೆ. ನಮಗೂ ಬೇಕಾಗಿದ್ದು ಮತ್ತೆ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಬೇಕಾಗಿ ಕ್ವಿಜ್, ಗಾದೆ, ಒಗಟು ತುಂಬಾ, ಅದು ಸಹ ನಮಗೆ ತುಂಬಾ ಹೆಲ್ಪ್ಫುಲ್. ಆ ನಿರಂತರ ಪತ್ರಿಕೆಯಲ್ಲಿ ಬಂದಂತ ಸ್ವ ಉದ್ಯೋಗದ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಮತ್ತೆ ನಮಗೂ ಅದರಲ್ಲಿ ಓ ಅವರು ಮಾಡಿದ ಸ್ವ ಉದ್ಯೋಗವನ್ನು ನಮಗೆ ಮಾಡ್ಲಿಕ್ಕೆ ಆಗ್ತದಾ ಅಂತ ನೋಡುದು, ಇದೆಲ್ಲ ಇದೆ. ಸಾಮಾನ್ಯವಾಗಿ ಈಗ ಮಹಿಳೆಯರು ಅಡುಗೆ ಮನೆಯನ್ನ ಹೊರಗೆ ಬಂದು ಯಾವ ಉದ್ಯೋಗವನ್ನ ಕೈಗೊಳ್ಳುವುದಕ್ಕೆಲ್ಲ ಅವಕಾಶ ಇದೆ? ಎಷ್ಟರ ಮಟ್ಟಿಗೆ ಬದಲಾವಣೆ ಆಗಿದೆ? ಸೊ ಉದ್ಯೋಗ ತುಂಬಾ ತರದಲ್ಲಿ, ಈಗ ಗಾಡಿ ಕಲ್ಸೋದು, ಅವರಿಗೆ ಗಾಡಿ ತಗೊಳ್ಳಿಕ್ಕೆ ಡ್ರೈವಿಂಗ್ ಕಲ್ಸಲಿಕ್ಕೆ ಮತ್ತೆ ಗಾಡಿ ತಗೊಳ್ಳಿಕ್ಕೆ ಲೋನ್ ಸಿಗ್ತದೆ. ಮತ್ತೆ ಸ್ವ ಉದ್ಯೋಗ ಹೈನುಗಾರಿಕೆ, ಕೃಷಿ, ಹಡಿಲು ಭೂಮಿ ಯೋಜನೆ, ಮನೆಯಂಗಳದಲ್ಲಿ ಕೃಷಿ, ಮಲ್ಲಿಗೆ ಕೃಷಿ, ಹೀಗೆ ಇದಕ್ಕೆಲ್ಲ ಅನುದಾನಗಳನ್ನ ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ದಾರೆ. ನೀವು ಸ್ವತಃ ಹೈನುಗಾರಿಕೆಯನ್ನ ಮಾಡ್ತಾ ಇರುವಂತವರು, ಇದರ ಅನುಭವವನ್ನ ಹೇಳಿ. ಅಂದ್ರೆ ಹೈನುಗಾರಿಕೆ ನನಗೆ ತುಂಬಾ ಇಷ್ಟ. ಹತ್ರದಲ್ಲಿ ಡೈರಿಯು ಸಹ ಹತ್ರದಲ್ಲೇ ಇದೆ. ನನಗೆ ಡೈರಿ ದೂರ ಆದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಡೈರಿಯು ನಮ್ಗೆ ಹಾಲಿನ ಡೈರಿಯು ಸಹ ತುಂಬಾ ಹತ್ರದಲ್ಲೇ ಇದೆ. ಎರಡು ಜನ ಇದೆ. ಮತ್ತೆ ನಮ್ಗೇನು ಗದ್ದೆ ಏನು ಇಲ್ಲ. ನಾವು ಕೋಟದಲ್ಲಿದ್ದವರು ಇಲ್ಲಿ ಬಂದು ಜಾಗ ತಗೊಂಡಿದ್ದು. ಸ್ವಲ್ಪ ಒಂದು 42 ಸೆಂಟ್ಸ್ ಜಾಗ ಇದೆ, 20 ತೆಂಗಿನ ಮರ ಇದೆ. ಆ ತೆಂಗಿನ ಮರದ ಪಕ್ಕ ಒಂದು 20 ಸೆಂಟ್ಸ್ ಜಾಗ ಖಾಲಿ ಇದೆ. ಅದರಲ್ಲಿ ಹಸಿರು ಹುಲ್ಲು ಬೆಳೆಸ್ತೇವೆ. ಹಸಿರು ಹುಲ್ಲು ಎರಡು ದನಕ್ಕೆ ಸಾಕಾಗ್ತದೆ, ವರ್ಷ ಪೂರ್ತಿ ಸಾಕಾಗ್ತದೆ. ಮತ್ತೆ ಒಣ ಹುಲ್ಲು ನಾವು ದುಡ್ಡು ಕೊಟ್ಟು ತಗೊಳ್ಳೋದು, ಅದರಿಂದ ಎರಡು ದಿನ ಸಾಕಂತ ಎರಡು ದನಕ್ಕೆ ಸೀಮಿತ ಮಾಡಿದ್ದೇನೆ. ಅದು ಕೆಲಸ ಎಲ್ಲ ನಾನೇ ಮಾಡ್ತೇನೆ, ಕೆಲಸದವರನ್ನ ಹಾಕೊಳ್ಳೋದಿಲ್ಲ. ಹುಲ್ಲಿನ ಕೆಲಸ, ತೋಟದ ಕೆಲಸ ಎಲ್ಲ ನಾವೇ ಮಾಡ್ತೇವೆ. ಈಗ ಕಡಿಮೆ ಪ್ರದೇಶದಲ್ಲಿ ಒಂದು ಹಸು ಸಾಕಣೆ ಮಾಡುವಂತಹ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಮನೆಯವರಿಗೆಲ್ಲ ತೊಂದರೆ ಆಗುದು ಅಂತ ಏನಾದ್ರು ಉಂಟಾ? ಅವ್ರದ್ದೇನು ಕಂಪ್ಲೇಂಟ್ ಮಾಡ್ತಾರಾ? ಇಲ್ಲ ಸರ್, ಹಾಗೇನಿಲ್ಲ. ಯಾಕಂದ್ರೆ ನಾವು ಕಂಪೌಂಡ್ ಇದೆ, ನಮ್ಮ 42 ಸೆಂಟ್ಸ್ ಜಾಗಕ್ಕೆ ಕಂಪೌಂಡ್ ಮಾಡಿದ್ದೇವೆ. ಗಂಜಲವನ್ನ ಏನು ನಾವು ಹೊರಗಡೆ ಬಿಡೋದಿಲ್ಲ, ಅದನ್ನ ನಾವೇ ಗಂಜಲಕ್ಕೆ ಗೋಬರ್ ಗ್ಯಾಸ್ ಮಾಡಿದ್ದೇವೆ. ಗಂಜಲ ಹೋಗ್ಲಿಕ್ಕೆ ಒಂದು ತೊಟ್ಟಿ ಮಾಡಿದ್ದೇವೆ. ಗೋಬರ್ ಗ್ಯಾಸ್ ಸಗಣಿ ನೀರು ಹೋಗ್ಲಿಕ್ಕೆ ಒಂದು ದೊಡ್ಡ ಟ್ಯಾಂಕ್ ಮಾಡಿದ್ದೇವೆ. ಆ ಸಗಣಿ ನೀರನ್ನೇ ನಾವು ಹುಲ್ಲಿಗೆ ಹಾಕ್ತೇವೆ, ತೆಂಗಿನ ಮರಕ್ಕೂ ಸಹ ಅದನ್ನೇ ಹಾಕ್ತೇವೆ. ಬೇರೆ ಹೊರಗಡೆ ರಾಸಾಯನಿಕವನ್ನ ಯಾವುದನ್ನು ಉಪಯೋಗಿಸೋದಿಲ್ಲ. ತರಕಾರಿ ಎಲ್ಲ ಚೆನ್ನಾಗಾಗ್ತದೆ, ತರಕಾರಿಗೆಲ್ಲ ನಾವು ಅದನ್ನೇ ಬೆಳೆಸ್ತೇವೆ. ಈ ಪೂರ್ತಿ ಗಂಜಳ ಮತ್ತು ಈ ಸಗಣಿ ಇದು ನಿಮ್ಮ ಕೃಷಿ ಜಮೀನಿಗೆ ಉಪಯೋಗ ಆಗ್ತದೆ? ಹೌದು. ಮತ್ತೆ ಗೋಬರ್ ಗ್ಯಾಸ್ ನಮಗೆ ತುಂಬಾ ಉಪಯೋಗ. ಅಂದ್ರೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಅಡಿಗೆ, ನಮಗೆ 3 ತಿಂಗಳಿಗೆ ಒಂದು ಗ್ಯಾಸ್ ಸಾಕಾಗ್ತದೆ. ಅಷ್ಟು ಗೋಬರ್ ಗ್ಯಾಸ್ ತುಂಬಾ ಬರ್ತದೆ. ಗ್ಯಾಸ್ ಸಿಲಿಂಡರ್ 3 ತಿಂಗಳಿಗೆ ಬರ್ತದೆ, 3 ತಿಂಗಳಿಗೆ ಒಂದು ಸಾಕಾಗ್ತದೆ. ಎಮರ್ಜೆನ್ಸಿ ಇದ್ರೆ ಮಾತ್ರ ಉಪಯೋಗಿಸ್ತೇವೆ. ಎಮರ್ಜೆನ್ಸಿ ಮಾತ್ರ ಉಪಯೋಗಿಸ್ತೇವೆ. ಈ ಗೋಬರ್ ಗ್ಯಾಸ್ ಘಟಕದ ಒಂದು ನಿರ್ಮಾಣ ಮತ್ತು ನಿರ್ವಹಣೆ, ಇದೆರಡರ ವಿಷಯದ ಬಗ್ಗೆ ಹೇಳಿ. ಆ ನಿರ್ವಹಣೆ ಪ್ರತಿದಿನದ ನಿರ್ವಹಣೆ ಮತ್ತು 1 ತಿಂಗಳಿಗೊಂದ್ಸರಿಯೋ 3 ತಿಂಗಳಿಗೊಂದ್ಸರಿಯೋ ಮಾಡಬೇಕಾದ ನಿರ್ವಹಣಾ ಕ್ರಮಗಳು ಏನೇನು? ಗೋಬರ್ ಗ್ಯಾಸ್ ಸಗಣಿ ತೆಗೆದು ಬೆಳಿಗ್ಗೆನೆ ನಾವು ಸಗಣಿ ತೆಗೆದು ಅದನ್ನ ಗಂಜಲ ಹಾಕಿ ಕರಡಿ ಇಡ್ತೇವೆ. ಅದನ್ನ ಮಾತ್ರ ನಾವು ದಿನ ಗೋಬರ್ ಗ್ಯಾಸ್ ಡ್ರಮ್ ಅನ್ನ ಸ್ವಲ್ಪ ಜಾಸ್ತಿ ನೀರ್ ಹಾಕಿ ತಿರುಗಿಸ್ತಾ ಇರಬೇಕು. ಅದು ಗಟ್ಟಿಯಾದ್ರೆ ಮತ್ತೆ ಹೌದು ಫೈಬರ್ ಡ್ರಮ್ ಅದು ಗಟ್ಟಿಯಾದ್ರೆ ಮತ್ತೆ ಗ್ಯಾಸ್ ಬ್ಲಾಕ್ ಆಗ್ತದೆ. ನಮ್ಗೆ ಗ್ಯಾಸ್ ಪೂರ್ಣ ಪ್ರಮಾಣದಲ್ಲಿ ಸಪ್ಲೈ ಆಗುದಿಲ್ಲ ಒಳಗೆ ಅಡಿಗೆ ಮನೆಗೆ, ಒಂಥರ ಉಸಿರು ಕಟ್ಟಿದ ಹಾಗಾಗ್ತದೆ. ಅದು ದಿನ ನಾವು ಅದಕ್ಕೆ ಕೋಲ ಹಾಕಿ ತಿರ್ಸಿ ಅದು ಡ್ರಮ್ ಸರಾಗವಾಗಿ ತಿರುಗುವ ಹಾಗೆ ಮಾಡಬೇಕು. ಮತ್ತೆ ಗಂಜಲ, ಹಾಗೆ ಗಂಜಲವನ್ನ ಟ್ಯಾಂಕ್ ಖಾಲಿ ಮಾಡ್ತೇವೆ. ಒಂದು ವಾರಕ್ಕೊಂದ್ಸರಿ ಖಾಲಿ ಮಾಡ್ತೇವೆ, ಇಲ್ಲಾಂದ್ರೆ ಸೊಳ್ಳೆ ಎಲ್ಲ ತುಂಬಾ ಜಾಸ್ತಿ ಆಗ್ತದೆ ಅದು ನಿಂತು ಹೊರಗಡೆ ಹೋಗಿ ಎಲ್ಲ. ವಾರಕ್ಕೊಮ್ಮೆ ಖಾಲಿ ಮಾಡ್ತೇವೆ. ಖಾಲಿ ಮಾಡೋದನ್ನ ನೇರವಾಗಿ ತೆಂಗಿನ ಮರ ಬಿಡುತ್ತೆ? ತೆಂಗಿನ ಮರಕ್ಕೆ ಅಂದ್ರೆ ಅದು ಹಟ್ಟಿ ತೊಳೆದ ನೀರು ಮತ್ತೆ ಗಂಜಲ ಒಟ್ಟಿಗೆ ಸೇರಿ ಇರುತ್ತೆ. ಅದರಲ್ಲಿ ನಾವು ನೇರವಾಗಿ ತರಕಾರಿಗೆ ಹಾಕಿದ್ರು ಏನು ತೊಂದರೆ ಇಲ್ಲ, ಯಾಕಂದ್ರೆ ಅದು ಪ್ಯೂರ್ ಇರುವುದಿಲ್ಲ. ಅದಕ್ಕೆ ನಾವು ಹಟ್ಟಿ ತೊಳೆದ ದನ ಮೀಸಿದ್ದು ಹಟ್ಟಿ ತೆಗೆದ ಹಟ್ಟಿ ತೊಳೆದ ಎಲ್ಲ ನೀರು ಮಿಕ್ಸ್ ಇರ್ತದೆ ಅದರಲ್ಲಿ. ಅಂದ್ರೆ ಅಷ್ಟು ಪವರ್ ಇರುವುದಿಲ್ಲ. ಆಮೇಲೆ ಈಗ ಹಸು ಸಾಕಣೆಯ ಬಗ್ಗೆ ಹೇಳಿಗ, ಏನೇನು ಕ್ರಮಗಳನ್ನ ಪ್ರತಿ ದಿವಸೂ ಕೂಡ ಬೆಳಿಗ್ಗೆಯಿಂದ ಮಾಡಬೇಕಾಗಿರುವಂತಹ ಕೆಲಸಗಳು ಮತ್ತು ಏನು ಮಾಡಬಾರದು? ಏನ್ ಮಾಡಬಾರ್ದು ಅಂದ್ರೆ, ಅವರಿಗೆ ನಾವು ಹೇಗೆ ಟೈಮಿಗೆ ಸರಿಯಾಗಿ ಊಟ ಮಾಡ್ತೇವೋ ಅವುಗಳಿಗೂ ಸಹ ಟೈಮಿಗೆ ಸರಿಯಾಗಿ ನಾವು ಅವುಗಳನ್ನ ಆಹಾರಗಳನ್ನ ಹೊರಗೆ ಕಟ್ಟುವುದು, ಒಳಗೆ ಕಟ್ಟುವುದು, ಅದೆಲ್ಲ ಕರೆಕ್ಟ್ ಟೈಮಿಗೆ ಸರಿಯಾಗಿ ಮಾಡಬೇಕು ಅಂತ. ಈಗ ಒಮ್ಮೊಮ್ಮೆ ನಾವೆಲ್ಲ ಹೋಗ್ತೇವೆ ಆಗುದಿಲ್ಲ, ಬಟ್ ಮನೆಯಲ್ಲಿ ಇದ್ದಾಗ ಕರೆಕ್ಟ್ ಟೈಮಿಗೆ ಸರಿಯಾಗಿ ಮಾಡ್ತೇವೆ. ಬೆಳಿಗ್ಗೆ 5 ಗಂಟೆಗೆ 5:30 ಹೇಳ್ತೇವೆ, ಎದ್ದು ಒಳಗೆ ಸ್ವಲ್ಪ ಕೆಲಸ ಮಾಡಿ ಹಟ್ಟಿಗೆ ಹೋಗ್ತೇವೆ. ಹಟ್ಟಿ ಕೆಲಸ, ಹಟ್ಟಿ ದನ ಮೀಸಿ, ಹಟ್ಟಿ ತೊಳೆಯೋದು, ಹಟ್ಟಿ ತೊಳೆಯೋದು, ಸಗಣಿ ಕರಡೋದು, ಹಾಲು ಕರೆಯೋದು, ಡೈರಿಗೆ ಹೋಗಿ ಬರೆಯೋದು, ಮತ್ತೆ ಮನೆ ಕೆಲಸ, ಮತ್ತೆ ಅವನ್ನ ಹೊರಗಡೆ ಕಟ್ಟಿ ಬಿಸಿಲಾಗೋದ್ರೊಳಗೆ ಅವನ್ನ ಒಳಗಡೆ ಕಟ್ಟಬೇಕು, ಮತ್ತೆ ಅವಕ್ಕೆ ಭೂಸ ಹಾಕೋದು, ಹುಲ್ಲು ಹಾಕೋದು. ಹಾಗೆ ಮತ್ತೆ ಒಣಹುಲ್ಲು, ಅವಕ್ಕೆ ಹಸಿ ಹುಲ್ಲು ಇದೆ ಅಂತ ಒಣಹುಲ್ಲು ಹಾಕದೇ ಇರಬಾರ್ದು. ಒಣಹುಲ್ಲು ಸಹ ಅವಕ್ಕೆ ಪಚನ ಕ್ರಿಯೆಗೆ ಬೇಕಂತ ಹೇಳ್ತಾರೆ. ಹಸಿ ಹುಲ್ಲಿನ ಪ್ರಮಾಣದಷ್ಟೇ ಒಣಹುಲ್ಲು ಸಹ ಬೇಕು. ಮತ್ತೆ ಬರೀ ಒಣಹುಲ್ಲು ಆಗುದಿಲ್ಲ, ಹಸಿ ಹುಲ್ಲು ಸಹ ಬೇಕು. ಆದ್ರಿಂದ ನಾವು ಹಸಿರು ಮೇವನ್ನು ಸಹ ಬೆಳೆಸಿದ್ದೇವೆ. ಈ ಒಣಹುಲ್ಲನ್ನು ನೀವು ಹೊರಗಡೆಯಿಂದ ದುಡ್ಡು ಕೊಟ್ಟು ಖರೀದಿ ಮಾಡಿ ತಗೊಂಡ್ಬರ್ತೀರಿ, ಇದರ ಒಂದು ಸಂರಕ್ಷಣೆ ಮಾಡುವಂತಹದ್ದು ಹೇಗೆ ಮಳೆಗಾಲದಲ್ಲೆಲ್ಲ? ಸಂರಕ್ಷಣೆ ನಾವು ಒಂದು ಶೀಟ್ ಮಾಡಿದ್ದೇವೆ, ಅದಕ್ಕೆ ಸುತ್ತಲೂ ತಗಡ್ ಶೀಟ್ ಅನ್ನೇ ಕಟ್ಟಿದ್ದೇವೆ. ಕಟ್ಟಿ ದೊಡ್ಡ ಹಾಲ್ ತರ, ಮಳೆ ನೀರು ಬೀಳುದಿಲ್ಲ. ಅದರೊಳಗೆ ನಾವು ಹೆಚ್ಚಾಗಿ ಘಾಟಿ ಹುಲ್ಲನ್ನೇ ತರಿಸೋದು, ದೊಡ್ಡ ದೊಡ್ಡ ಕಟ್ಟು. ಅದನ್ನ ಶೇಖರಣೆ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಅಲ್ಲಿ, ಅದನ್ನೇ ಒಂದ್ ಲೋಡ್ ತರಿಸಿ ಶೇಖರಣೆ ಮಾಡಿ ಇಡೋದು. ಈಗ ಮಿಷಿನ್ ನಲ್ಲೆಲ್ಲ ಕಟಾವು ಮಾಡುವಂತವರು ಅದನ್ನ ಬೇಲ್ ಅಂತ ಹೇಳಿ ಮಾಡ್ತಾರ, ಸುತ್ತಲೂ ಮಾಡಿ, ಅಂತದ್ದು ಅದನ್ನ ನಾನು ಉಪಯೋಗಿಸೋದಿಲ್ಲ. ಯಾಕಂದ್ರೆ ನಾವು ಒಮ್ಮೆ ತಗೊಂಡಾಗ ಅದರಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಅದು ಇದು ಎಲ್ಲ ಮಿಕ್ಸ್ ಆಗಿ ಬಂದಿತ್ತು, ಮತ್ತೆ ಅದನ್ನ ನಾವು ಊರ್ ಮನೆಯಲ್ಲಿ ತಗೊಳೋದು ಕೈದ್ ಮಾಡ್ತು. ಗಾಟಿ ಹುಲ್ಲು ಲೋಡ್ ಒಂದ್ ಲೋಡ್ ಅನ್ನೇ ಹಾಕೊಂಡ್ ಬಿಡೋದು. ಈ ನೇಪಿಯರ್ ಹುಲ್ಲಿನ ಬಗ್ಗೆ ಹೇಳಿ, ಈಗ ಹಸಿರು ಹುಲ್ಲನ್ನು ಕೂಡ ನೀವು ನೆಟ್ಟು ಬೆಳೆಸಿ ಸಾಕ್ತಾ ಇದ್ರಿ? ಹಾ, ಹಸಿರು ಹುಲ್ಲು ಅದು 3 ವರ್ಷಕ್ಕೆ ಒಂದ್ ಸರಿ ನೆಟ್ರೆ ಸಾಕಾಗ್ತದೆ, ಕಿತ್ತು ನೆಟ್ರೆ, ಅಥವಾ 5 ವರ್ಷಕ್ಕೆ ನೆಟ್ರು ಸಾಕಾಗ್ತದೆ. ಗುಂಡಿ ತೋಡಿ ನೆಡ್ತೇವೆ. ಗುಂಡಿ ತೋಡಿ ನೆಟ್ಟ ತಕ್ಷಣ ಒಂದೇ ಸರಿ ಒಮ್ಮೆ ಮೇಲೆ ಮಣ್ಣು ಮರಿಬಾರ್ದು, ಅದು ಸ್ವಲ್ಪ ಸ್ವಲ್ಪ ಮೇಲೆ ಬಂದ ಹಾಗೆ ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕಿ ಮಣ್ಣು ಮರಿತಾ ಬರಬೇಕು. ಅದು ಗೊಬ್ಬರ ಹಟ್ಟಿ ಗೊಬ್ಬರನೇ ಹಾಕ್ತೇವೆ, ತುಂಬಾ ಗೊಬ್ಬರನು ಹಾಕಬಾರ್ದು, ಸ್ವಲ್ಪ ಗೊಬ್ಬರ ಸ್ವಲ್ಪ ಮಣ್ಣು. ಅದು ಮೇಲೆ ಬಂದ ಹಾಗೆ ಮೇಲೆ ಮೇಲೆ ಬೇರ್ ಬಿಡ್ತಾ ಹೋಗ್ತದೆ, ಮೇಲೆ ಮೇಲೆ ಬೇರ್ ಬಿಡ್ತಾ ಎತ್ತರಕ್ಕೆ ಬಂದಾಗ ನಮ್ಮ ಸಮತಟ್ಟು ಜಾಗಕ್ಕೆ ಬಂದಾಗ ನಾವು ಅದನ್ನ ಪುನಃ ಕಿತ್ ನಡಬೇಕು. ಆವಾಗ 3 ವರ್ಷ 5 ವರ್ಷ ಆಗುತ್ತೆ, 3 ವರ್ಷ 4 ವರ್ಷಕ್ಕೊಂದ್ಸರಿ ಕಿತ್ ನಟ್ರೆ ಸಾಕು. ಆಮೇಲೆ ಈಗ ಇದು ಹಸಿರು ಹುಲ್ಲು, ಇದು ಹೂ ಬಿಡ್ತದಲ್ಲ ಕೆಲವೆಲ್ಲ, ಅದು ಯಾಕೆ? ಹೂ ಬಿಡ್ತದೆ, ಆದ್ರೆ ಹೂ ಬಿಡುವಲ್ಲಿವರೆಗೆ ನಾವು ಬಿಡಬಾರ್ದು. ಅದು ನಾವು ಒಂದ್ ಸರಿ ಕಟಾವು ಮಾಡಿ ಪುನಃ 22 ದಿನಕ್ಕೆ ಮತ್ತೆ ಕಟಾವಿಗೆ ಬರ್ತದೆ. ಒಂದು 30 ಏರಿ ಹುಲ್ಲು ನೆಟ್ರೆ ಒಂದೊಂದೇ ಏರಿ ಕಟಾವು ಮಾಡ್ತಾ ಹೋಗುವಾಗ 30 ದಿನಕ್ಕೆ ಸರಿ ಆಗ್ತದೆ, 22 ರಿಂದ 30 ದಿನದೊಳಗೆ ಕಟಾವ್ ಆಗ್ಬೇಕು. ಇಲ್ಲ ಅಂದ್ರೆ ಹೂ ಬರ್ತದೆ, ಮತ್ತೆ ಅದು ದಂಟಾಗ್ತದೆ, ಅದೇ ದಂಟನ್ನೇ ಪುನಃ ನೆಡ್ಲಿಕ್ಕೆ ಬರ್ತದೆ. ಒಂದು ದನಕ್ಕೆ ಇಷ್ಟೇ ಹಾಕಬೇಕು ಅಂತ ಏನಾದ್ರೂ ಲೆಕ್ಕಾಚಾರ ಉಂಟು ಅದಕ್ಕೆ? ಹಸಿರು ಹುಲ್ಲು ಇಷ್ಟು ಅಂತ ಲೆಕ್ಕಾಚಾರ ಉಂಟು ಸರ್. 30 ಕೆಜಿಯಷ್ಟು ಒಂದು ದಿನಕ್ಕೆ ಹಸಿರು ಮೇವು 30 ಕೆಜಿಯಷ್ಟು ಹಾಕಬೇಕು ಅಂತ ಹೇಳ್ತಾರೆ ನಮ್ಮ KMF ಡಾಕ್ಟರ್. ಆದ್ರೆ ನಮ್ಗೆ ಅಷ್ಟು ತೂಕ ಮಾಡಿ ಹಾಕ್ಲಿಕ್ಕೆ ಆಗುದಿಲ್ಲ. ನಾವು ಅದನ್ನ ಇಡೀ ಹುಲ್ಲನ್ನ ತಂದು ಅದನ್ನ ಪೀಸ್ ಇಷ್ಟೇ ಉದ್ದಕ್ಕೆ ಕತ್ತರಿಸಿ ಹೆಡ್ಗೆ ಲೆಕ್ಕದಲ್ಲಿ ಹಾಕ್ತೇವೆ. ಒಂದ್ 6-7 ಕಿಲೋ ಬರ್ಬೋದೇನು, ಅಂದ್ರೆ ದಂಟು ಸೇರಿದ್ರೆ ಜಾಸ್ತಿ ಬರ್ತದೆ. ನಾವು ದಂಟು ಬೇರೆ ತೆಗೆದಿರ್ಸ್ತೇವೆ, ಯಾಕಂದ್ರೆ ಒಟ್ಟಿಗೆ ಸೇರಿಸುವುದಿಲ್ಲ. ದಂಟು ಒಟ್ಟಿಗೆ ಸೇರಿಸಿದ್ರೆ ಅವು ತಿನ್ನುವುದಿಲ್ಲ, ಹುಲ್ಲು ಮಾತ್ರ ತಿಂದು ದಂಟನ ಕಾಲಡಿಗೆ ಎಸ್ಕೊಳ್ತವೆ. ನಾವೇನ್ ಮಾಡ್ತೇವೆ, ದಂಟನ್ನ ಮೊದಲು ಹಾಕಿ ಅದು ತಿಂದಾದ್ಮೇಲೆ ಹಸಿ ಹುಲ್ಲು ಹಾಕ್ತೇವೆ. ಆಗ ಯಾವ್ದನ್ನು ವೇಸ್ಟ್ ಮಾಡುದಿಲ್ಲ, ಅವು ದಂಟು ಮೊದಲ ತಿಂತವೆ, ಆಮೇಲೆ ಹಸಿ ಹುಲ್ಲು ತಿಂದಾದ್ಮೇಲೆ ದಂಟು ಸೇರುದಿಲ್ಲ ಅವಕ್ಕೆ, ಅದನ್ನ ಕಾಲಡಿಗೆ ಹಾಕೊಳ್ತವೆ. ಆಮೇಲೆ ಈಗ ಕೊಡಬೇಕಾಗಿರುವಂತಹ ಈ ಹಿಂಡಿ ಇದೆಯಲ್ಲ, ಇದರ ಪ್ರಮಾಣವನ್ನು ನಿರ್ಧಾರ ಮಾಡುವಂತಹದ್ದು ಅದು ಎಷ್ಟರ ಮಟ್ಟಿಗೆ ಹಾಲು ಕೊಡ್ತದೆ ಅಂತ, ಇದರ ಒಂದು ಲೆಕ್ಕಾಚಾರ ಹೇಗೆ? ಅದು ಲೀಟರಿಗೆ 5 ಲೀಟರಿಗೆ 3 ಕೆಜಿ ಬೂಸ ಹೇಳ್ತಾರೆ ಡಾಕ್ಟರ್. ಅದೇ ಪ್ರಕಾರ ಹಾಕುದು, 5 ಲೀಟರ್ಗೆ 3. ಮತ್ತೆ ಗಬ್ಬದಲ್ಲಿ, ಅವು ಗಬ್ಬ ಇರುವಾಗ ದೇಹ ಪೋಷಣೆಗೆ 2 ಸೇರು ಬೂಸ ಅಂತ, ಅದು ಸಾಕಾಗುದಿಲ್ಲ. ಅವರು 2 ಸೇರು ಹೇಳ್ತಾರೆ, ಆದ್ರೆ ನಮ್ಗೆ ಅದು 2 ಸೇರು ಸಾಕಾಗುದಿಲ್ಲ. ಅದು ದೊಡ್ಡ ದೊಡ್ಡ ದನ ಇರುವಾಗ 2 ಸೇರು ಬೂಸ ಸಾಕಾಗುದಿಲ್ಲ ದಿನಕ್ಕೆ. ನಾವು ಸ್ವಲ್ಪ ಅದು ಹೇಗೆ ತಿಂತದೆ ಅಂದ್ರೆ, ಕೆಲವು ದನಗಳು ಚೆನ್ನಾಗಿ ತಿಂತವೆ ಹಾಕಿದ್ರೆ, ಕೆಲವು ದನಗಳು ಸ್ವಲ್ಪ ಕುದುಕ್ತಾ ಇರ್ತವೆ, ಹೆಚ್ಚು ತಿನ್ನುದಿಲ್ಲ. ಅದನ್ನ ನೋಡಿ ನಾವು ಅದರ ಪ್ರಮಾಣವನ್ನ ನಿರ್ಧರಿಸಬೇಕು. ಈಗ ಮನೆಯಲ್ಲಿ ಒಂದಷ್ಟು ಅನ್ನವೋ ಸಾಂಬಾರೋ ಅಥವಾ ಹಲಸಿನ ಹಣ್ಣು ಉಳಿದಿದೆ, ಅದನ್ನು ಕೂಡ ಹಾಕಬಹುದು? ಹಲಸಿನ ಹಣ್ಣು ಹಾಕುದಿಲ್ಲ, ಅನ್ನ ಹಾಕ್ತೇನೆ, ತುಂಬಾ ಹಾಕುದಿಲ್ಲ, ಸ್ವಲ್ಪ ಹಾಕ್ತೇನೆ. ಆದ್ರೆ ನಮ್ಮ ಡಾಕ್ಟರ್ ಹೇಳ್ತಾರೆ ಅನ್ನ ಹಾಕಬಾರ್ದು ನೀವು ಅಂತ ಹೇಳ್ತಾರೆ, ಆದ್ರೆ ಅನ್ನ ಹಾಕ್ತೇವೆ. ಯಾಕಂದ್ರೆ ನಾವು ಮೊದಲಿನಿಂದನು ಹಬ್ಬ ಹರಿದಿನಗಳಲ್ಲಿ ಗೋವಿಗೆ ಇಲ್ಲ ಉಳಿದಿದ್ದಂತಲ್ಲ, ಗೋಗ್ರಾಸ ಕೊಟ್ಟೆ ಊಟ ಮಾಡುದು. ಅದು ಆಗ ದನ ಏನು ಸಾಕ್ಲಿಲ್ವಾ ನಾವು, ಹಾಗೆ ನಾವು ಎಣಿಸಿ ದನಕ್ಕೆ ಗೋಗ್ರಾಸ ಕೊಟ್ಟೆ ಊಟ ಮಾಡುದು. ಹಾಗೆ ನಾವು ಈಗ್ಲೂ ಸಹ ಹಾಗೆ ಏಕಾದಶಿ ಹಬ್ಬದಲ್ಲಿ ಏನಾದ್ರೂ ಹಬ್ಬ ಮಾಡಿದ್ರೆ ದನಕ್ಕೆ ಗೋಗ್ರಾಸ ಕೊಟ್ಟೆ ಊಟ ಮಾಡುದು, ಅದರಿಂದ ಅನ್ನ ಹಾಕ್ತೇನೆ. ಇದು ಈ ಹಸುಗಳ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ? ಆರೋಗ್ಯದ ಸಮಸ್ಯೆ ಹೆಚ್ಚಾಗಿ ಬರುವುದು ಕೆಚ್ಚಲ ಬಾವಿನ ಸಮಸ್ಯೆ. ಈಗಾಗಲೇ ನಮ್ಮನೆಯಲ್ಲೂ ಮೊನ್ನೆ ಆಗಿದೆ, ದನ ತುಂಬು ಗಬ್ಬದ ದನ ಕೈ ಬಿಟ್ಟಿದ್ದೇನೆ. ಕೈ ಬಿಟ್ಟು 15 ದಿನಕ್ಕೆ ಕೆಚ್ಚಲ್ ಬಾವು ಬಂದಿದೆ. ಅಂದ್ರೆ ನಾನು ದಿನ ಮೈ ತೊಳಸೋದಾಗ್ಲಿಕ್ಕೆ ಹೋಗಿ ನನಗೆ ಗೊತ್ತಾಗಿದೆ, ಇಲ್ಲ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ. ಅದು ಹೇಗಿರ್ತದೆ ಲಕ್ಷಣ ಅಂದ್ರೆ ಕೆಚ್ಚಲು ಬಾವು ಬಂದಿರುತ್ತೆ? ಕೆಚ್ಚಲು ಬಾವು ಅದು ಕೆಚ್ಚಲು ಗಟ್ಟಿ ಇರ್ತದೆ, ಗಟ್ಟಿ ಮುಟ್ಟಿದಾಗ ಈ ಬೇರೆ ದಿನ ಮೆತ್ತಗಿರ್ತದೆ, ಆದ್ರೆ ಗಟ್ಟಿ ಇರ್ತದೆ. ಕೆಲವೊಮ್ಮೆ ಕೆಂಪಾಗಿ ಇರ್ತದೆ, ಬಣ್ಣ ಕೆಂಪಾಗ್ತದೆ. ಅದಕ್ಕೆ ನಾವೀಗ ಆಯುರ್ವೇದಿಕ್ ಮಾಡ್ತೇವೆ. ಅದಕ್ಕೆ ಬಸಳೆ ಸೊಪ್ಪನ್ನ ಅಕ್ಕಿಲಿ ನೆನೆಸಿ ಅದನ್ನ ಅರ್ಧ ಬಿಸಿ ಮಾಡಿ ಅದನ್ನ ಬಿಸಿ ಬಿಸಿಯೇ ಹಚ್ಚೋದು ಲೇಪ ಮತ್ತೆ ಆಗ್ತದೆ. ಮತ್ತೆ ಅದಕ್ಕೆ ಹುಂತನ ಸೊಪ್ಪು ಅಂತಾರೆ ನಮ್ ಕಡೆ, ಬೇರೆ ಅದಕ್ಕೆ ಏನು ಹೆಸರು ಗೊತ್ತಿಲ್ಲ ನಂಗೆ. ಅದನ್ನು ಅದು ಆಗ್ತದೆ, ಅದು ಬೇಗ ಪರಿಣಾಮ. ಮೊನ್ನೆ ನಾನು ಅದನ್ನೇ ಮಾಡಿದೆ, ಹುಂತನ ಸೊಪ್ಪು ತಂದು ಅಕ್ಕಿ ತೊಳೆದು ಅಕ್ಕಿ ತೊಳೆದ ನೀರಲ್ಲೇ ಅರ್ದು ಅದನ್ನೇ ಬಿಸಿ ಬಿಸಿ ಅರ್ಶಿನ ಮತ್ತೆ ಲಿಂಬು ರಸ ಹಾಕಿ ಬಿಸಿ ಬಿಸಿ ಹಾಕಿದೆ, ಮತ್ತೆ 2 ದಿನದಲ್ಲೇ ಕಮ್ಮಿ ಆಯ್ತು. ಈ ಕೆಚ್ಚಲು ಬಾವಿಂದಾಗಿ ಹಾಲಿನಲ್ಲಿ ಏನಾದ್ರೂ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗ್ತದೆ? ಕಮ್ಮಿ ಆಗ್ತದೆ. ಕೆಚ್ಚಲು ಬಾವು ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ರೆ ಮಾತ್ರ ಸರಿ ಆಗ್ತದೆ, 2-3 ದಿನ ಆಗುವಾಗ ತುಂಬಾ ಕಷ್ಟ. ಮತ್ತೆ 15 ದಿನ 1 ತಿಂಗಳು ಬೇಕು ಅದು ಸರಿ ಆಗ್ಲಿಕ್ಕೆ. ಹಾಲಿನ ಇಳುವರಿ ಕಡಿಮೆ ಆಗ್ತದೆ, ಅಥವಾ ಬೇರೆ ಪಕ್ಕದ ಮಲೆಗೂ ತಾಗಿರ್ಬಹುದು, ಹಾಗೆ ಕೆಚ್ಚಲು ಇಡೀ ಆವರಿಸಬಹುದು, ಹೇಳಲಿಕ್ಕೆ ಆಗುದಿಲ್ಲ. ನಾವು ಅದನ್ನ ಜಾಗ್ರತೆಯಿಂದ ನೋಡ್ತಾ ಇರಬೇಕು, ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಯಾವ ಕಾರಣಕ್ಕಾಗಿ ಬರ್ತದೆ ಕೆಚ್ಚಲು ಬಾವು? ಕೆಚ್ಚಲು ಬಾವು ಅದು ವೈರಸ್ ನಿಂದ ಬರ್ತದೆ ಅಂತ ಹೇಳ್ತಾರೆ. ಮತ್ತೆ ನಾವು ಹಾಲ್ ಕರೆದ ತಕ್ಷಣ ಕೆಚ್ಚಲನ್ನ ತೊಳಿಬೇಕು, ನೀವು ಮೊದಲು ಹೇಗೆ ತೊಳಿತೀರಿ ಆಮೇಲೂ ಹಾಗೆ ಕೆಚ್ಚಲನ್ನ ತೊಳಿಬೇಕು ಅಂತ ಹೇಳ್ತಾರೆ. ಆದ್ರೆ ನಾನು ಅದನ್ನ ಕಾಯಂ ಮಾಡ್ತೇನೆ, ಯಾವಾಗ್ಲೂ ಮಾಡ್ತೇನೆ, ಆದ್ರೂ ಆಗಿದೆ. ಇದು ಬಿಟ್ಟು ಬೇರೆ ಏನು ಸಮಸ್ಯೆ ಬರ್ತದೆ? ಬೇರೆ ಅಜೀರ್ಣ ಸಮಸ್ಯೆ ಬರ್ತದೆ. ಅಂದ್ರೆ ಅದರಲ್ಲಿ ನಾವು ಹಾಕುವ ಫುಡ್ ಅಲ್ಲಿ ನಾವು ಫುಡ್ ಹಾಕುವಾಗ ಅದಕ್ಕೆ ಜಾಗೃತಿ ಮಾಡ್ಕೊಳ್ಬೇಕು. ಈ ಕೆಲವರು ಹಲಸಿನ ಹಣ್ಣೆಲ್ಲ ಹಾಕ್ತಾರೆ, ನಾನು ಹಾಕುದಿಲ್ಲ ಹಲಸಿನ ಹಣ್ಣು. ಹಲಸಿನ ಹಣ್ಣು ಹಾಕಿದ್ರಲ್ಲ ಬೇಗ ಅವಕ್ಕೆ ಫುಡ್ ಪಾಯ್ಸನ್ ತರ ಆಗ್ತದೆ, ಏನು ತಿನ್ನುದಿಲ್ಲ ಹಾಗೆಲ್ಲ ಆಗ್ತದೆ. ಕೆಲವೊಮ್ಮೆ ಬೇದಿ ಶುರು ಆಗ್ತದೆ, ಹಾಗೆಲ್ಲ ಆಗ್ತದೆ. ಆಮೇಲೆ ಈಗ ಹೊಟ್ಟೆ ಉಬ್ಬರಿಸುದು ಅಂತ ಹೇಳಿದ್ರೆ ಗ್ಯಾಸ್ ತುಂಬುವಂತಹದ್ದು, ಈ ಸಮಸ್ಯೆ ಕೂಡ ಬರ್ತದೆ? ಅದು ಬರ್ತದೆ. ಯಾಕಂದ್ರೆ ನಾವೇನಾದ್ರೂ ಮನೆಯಲ್ಲಿ ವಿಶೇಷ ಇತ್ತು, ವಿಶೇಷದ ಅಡಿಗೆ ಉಳಿದಿದೆ, ಸಾರು ಹುಳಿ ಎಲ್ಲ ಹಾಕ್ತೇವೆ, ಅವಕ್ಕೆ ದಿನಾ ತಿಂದು ಅಭ್ಯಾಸ ಇರುದಿಲ್ಲಲ್ಲ. ಒಮ್ಮೆಲೆ ನಾವು ಆ ಕಲಗಚ್ಚು ಅದನ್ನೆಲ್ಲ ಬಿಂಟಕ್ಕೆ ತಿಳಿ ಎಲ್ಲ ಹಾಕಿದಾಗ ಹಾಗೆ ಆಗ್ತದೆ. ಆಮೇಲೆ ಇವುಗಳಿಗೆ ವ್ಯಾಯಾಮದ ಒಂದು ಅವಶ್ಯಕತೆ ಎಷ್ಟು? ಈಗ ನೀವು ಹೊರಗಡೆ ಬಿಸಿಲಿನಲ್ಲಿ ಕಟ್ತೀರಿ ಅಂತ ಹೇಳಿದ್ರಿ, ಇಂಥ ಒಂದು ವ್ಯಾಯಾಮ ಆಗ್ಬಹುದು, ನೇರ ಬಿಸಿಲಿನ ಒಂದು ಬಿಸಿಲಲ್ಲಿ ನಿಲ್ಲಿಸುವಂತಹದ್ದಾಗಬಹುದು, ಇದು ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತದೆ? ಬಿಸಿಲಿನಲ್ಲಿ ಕಟ್ಟಬಾರ್ದು ಸರ್, ಬೆಳಿಗ್ಗೆ ಬೇಗ ಕಟ್ತೇವೆ, ಅದು ನೆರಳಿನಲ್ಲೇ ಕಟ್ಟಿದ್ರೆ ತುಂಬಾ ಒಳ್ಳೇದು. ಬಿಸಿಲಿನಲ್ಲಿ ಅಂದ್ರೆ ಈ HF ದನಗಳಂತೂ ಬಿಸಿಲಿಗೆ 10 ಗಂಟೆ ಮೇಲೆ ನಿಲ್ಲುವುದೇ ಇಲ್ಲ ಅವರಿಗೆ, ಅದಕ್ಕೆ ತಡೆಯುವಕ್ಕೆ ಆಗುದಿಲ್ಲ, ಆ ಬಿಸಿಲನ್ನ ಅವರು ತಡೆಯುವುದೇ ಇಲ್ಲ. ಜೆಸ್ಸಿ ಆದ್ರೂ ಸ್ವಲ್ಪ ಅಡ್ಡಿಲ್ಲ, HF ದನಗಳು ಅದನ್ನ ತಡೆಯುವುದಿಲ್ಲ. ನಾವು ಆದಷ್ಟು ಬೇಗ ಹೊರಗಡೆ ಕಟ್ಟಿ ಆದಷ್ಟು ಬೇಗ ಒಳಗಡೆ ಕಟ್ಟಬೇಕು, ಮತ್ತೆ ಸಂಜೆ ಹೊತ್ತು ಕಟ್ಟಲಿಕ್ಕೆ ಅಡ್ಡಿಲ್ಲ. ಈಗ ಸ್ವಲ್ಪ ನೊಣ ಎಲ್ಲ ಇರ್ತದೆ ಸಂಜೆ ಹೊತ್ತು, ಇಲ್ಲ ಅಂದ್ರೆ ಸಂಜೆ ಹೊತ್ತು ಕಟ್ಟಲಿಕ್ಕೆ ಅಡ್ಡಿಲ್ಲ. ಅವಕ್ಕೆ ವ್ಯಾಯಾಮ ಬೇಕು, ಯಾಕಂದ್ರೆ ನಾನೇ ನೋಡಿದ್ದೇನೆ ನಮ್ಮ ಒಂದು 15 ದಿನ ಅದನ್ನ ಒಳಗೆ ಕಟ್ಟಿದೆ ನಾನು ಅಂತಾದ್ರೆ ಅದಕ್ಕೆ ಏನಾದ್ರೂ ಒಂದು ಯಾವಾಗ್ಲೂ ಏನಾದ್ರೂ ಒಂದು ಆಗ್ತಾ ಇರ್ತದೆ. ಆಮೇಲೆ ಈಗ ಹಟ್ಟಿಯಲ್ಲಿ ಈಗ ಹಾಲು ಕರೆಯುವಂತಹ ಸಂದರ್ಭದಲ್ಲಿ ಆಗ್ಬಹುದು, ಅಥವಾ ಬೇರೆ ಕೆಲಸ ಮಾಡುವಂತಹ ಸ್ವಚ್ಛ ಮಾಡುವಂತಹ ಸಂದರ್ಭದಲ್ಲಿ ಆಗ್ಬಹುದು, ಈ ನೊಣಗಳಾಗ್ಬಹುದು ಅಥವಾ ಸೊಳ್ಳೆಗಳಾಗ್ಬಹುದು, ಇಂತಹ ಸಮಸ್ಯೆ ಎಲ್ಲ ಬರ್ತದ? ಬರ್ತದೆ, ನೊಣಗಳೆಲ್ಲ ಆಗ್ತದೆ. ಬೇಸಿಗೆಯಲ್ಲೆಲ್ಲ ನಮ್ಮನೆಯಲ್ಲಿ ನೊಣ ಕಮ್ಮಿ, ಮಳೆಗಾಲದಲ್ಲಿ ನೊಣ ಜಾಸ್ತಿ, ನೊಣ ಸೊಳ್ಳೆಗಳು ಬರ್ತದೆ. ಅದಕ್ಕೆ ಈ ಸೊಳ್ಳೆ ಬತ್ತಿ ಹಚ್ಚುತ್ತೇವೆ, ಮತ್ತೆ ಈ ಬೇವಿನ ಸೊಪ್ಪಿದ ಹೊಗೆ ಹಾಕ್ತೇವೆ, ಹೊಗೆಯಲ್ಲಿ ಹೋಗ್ತದೆ. ಆಮೇಲೆ ಇವುಗಳು ಸ್ನಾನ ಮಾಡಿಸುವ, ಪ್ರತಿ ದಿವಸದ ಸ್ನಾನ ಮಾಡಿಸಬೇಕಾ? ಹೇಗೆ? ಪ್ರತಿದಿನ ಸ್ನಾನ ಮಾಡಿಸ್ತೇವೆ. ಅದು ಸಗಣಿ ಎಲ್ಲ ಮೈಗೆ ಹಿಡಿದಿರ್ತದೆ, ಬೆಳಿಗ್ಗೆ ಎದ್ದು ದಿನ ಪ್ರತಿದಿನ ಸ್ನಾನ ಮಾಡಿಸಿ ಹಾಲು ಕರೆಯೋದು. ಆಮೇಲೆ ಕರುವಿಗೆ ಹಾಲು ಎಷ್ಟು ಪ್ರಮಾಣದಲ್ಲಿ ಕುಡಿಸಬೇಕು ಅಂತ? ಕರುವಿಗೆ ಅದರ ಈಗ ಕರು ಹಾಕಿದಾಗ ಅದರ ಸಾಮಾನ್ಯವಾಗಿ ಅದರ ಸಾಮರ್ಥ್ಯವನ್ನ ನೋಡಿ ಹಾಲು ಬಿಡ್ತೇವೆ. ಬಟ್ ಅವಕ್ಕೆ ನಾವು 40 ದಿನದ ತನಕ ಹಾಲು ಬಿಡ್ತೇನೆ, 40 ದಿನದ ತನಕನು ಅವಕ್ಕೆ 1 ಲೀಟರ್ ಹಾಲಾದ್ರೂ ಬಿಡ್ಲೇಬೇಕು. ಮತ್ತೆ ಸಂಜೆ ಹೊತ್ತು ಹಾಲು ಅದಕ್ಕೆ ಕುಡ್ಲಿಕ್ಕೆ ಬಿಡ್ತೇನೆ ನಾನು. 3 ಹೊತ್ತು ಕರೆಯುವಾಗ 2 ಹೊತ್ತು ನಾನು ಕರಿತೇನೆ, 3 ಹೊತ್ತು ಅದಕ್ಕೆ ಬಿಡ್ತೇನೆ. ಮತ್ತೆ ಈಗ ಕರು ಹಾಕಿದ ಟೈಮಲ್ಲಿ ನಾನು ಬೆಳಿಗ್ಗೆ ಕರೆದ್ರೆ 10 ಗಂಟೆ 11 ಗಂಟೆಗೆ ಅದಕ್ಕೆ ಬಿಡ್ತೇನೆ, ಮತ್ತೆ 3 ಗಂಟೆಗೆ ನಾನು ಕರೆದ್ರೆ 6 ಗಂಟೆಗೆ ಅದಕ್ಕೆ ಬಿಡ್ತೇನೆ. ಈಗ ಕರುವನ್ನ ಕೆಚ್ಚಲಿಗೆ ಬಿಡುವಂತದ್ದು ಮತ್ತೆ ಏಳು ಕಟ್ಟುವಂತದ್ದೆಲ್ಲ ಕಷ್ಟ ಆಗುದಿಲ್ಲ? ಅದು ಕಷ್ಟ ಆಗ್ತದೆ. ನಾವು ಕೆಚ್ಚಲಿಗೆ ಕರಿನ ಬಿಟ್ಟು ಕರೆಯುವುದಿಲ್ಲ. ನಾನು ಸ್ವಲ್ಪ ಹಾಲನ್ನ ಕರೆದು 2 ಮಲೆ ಹಾಲು ನಾನು ಕರೆದ್ರೆ 2 ಮಲೆ ಹಾಲು ಕರಿಗೆ ಆಮೇಲೆ ಬಿಡ್ತೇನೆ, ಮೊದ್ಲೇ ಕರುವನ್ನ ಬಿಡುವುದಿಲ್ಲ. ಈ ಕರು ಮತ್ತು ತಾಯಿ ಎಷ್ಟು ದೂರ ಇದ್ರೆ ಒಳ್ಳೇದು ಅಂತ ಅಂದ್ರೆ ಹತ್ರ ಹತ್ರ ಇದ್ರೆ ಒಳ್ಳೇದು ಅಥವಾ ದೂರ ಇದ್ರೆ ಒಳ್ಳೇದು? ದೂರ ಇದ್ರೆ ಒಳ್ಳೇದು ಅಂತಾರೆ. ಯಾಕಂದ್ರೆ ಈಗ ಎಲ್ಲ ಹೇಳುದು ಹಾಗೆ ಕರುವಿಗೆ ನೀವು ಹಾಲನ್ನ ಕರೆದು ಕುಡಿಸಿ ಅಂತ ಹೇಳ್ತಾರೆ ಡಾಕ್ಟರ್. ಬಟ್ ಅದನ್ನ ಮಾಡಿ ನೋಡಿದ್ದೇನೆ, ಆದ್ರೆ ಆ ಕರು ರೂಢಿ ಆಗ್ಲಿಲ್ಲ. ಆದ್ರೆ ನಾವು ಕೆಚ್ಚಲಿಗೆ ಕರುವಿನ ಬಿಟ್ರೆ ಅದು ಕರೆಕ್ಟ್ ಆಗಿ ರೂಢಿ ಆಗ್ತದೆ. 1-9 ತಿಂಗಳು 10 ತಿಂಗಳು ಆಗುವಾಗ ಹೀಟಿಗೆ ಬರ್ತದೆ. ಈಗ ಕೈಯಿಂದ ಹಾಲು ಕರೆಯುವಂತಹದ್ದು ಮತ್ತು ಈಗ ಮೆಷಿನ್ ಕೂಡ ಬಂದಿದೆಯಲ್ಲ, ಯಾವ್ದು ಒಳ್ಳೇದು ಅಂತ ಹೇಳ್ತೀರಿ? ನನ್ನ ಪ್ರಕಾರ ಕೈಯಿಂದ ಕರೆಯೋದೇ ಒಳ್ಳೇದು. ಯಾಕಂದ್ರೆ ಮಿಷನ್ ಯೂಸ್ ಮಾಡ್ಲಿಲ್ಲ, ಕೈಯಿಂದ ನಾವು ಕರೆಯೋದು ನಮ್ಗೆ ದೇಹಕ್ಕೆ ವ್ಯಾಯಾಮ. ಯಾಕಂದ್ರೆ ಹಾಲು ಕರೆಯುವಾಗ ನಮ್ಗೆ ಯಾವುದೇ ದನ ಸಾಕುವಾಗ ಹಾಲು ಕರೆಯುವಾಗ ನಮ್ಗೆ ಯಾವುದೇ ಅಂತ ಕಾಯಿಲೆಗಳು ಬರುವುದಿಲ್ಲ. ಈಗ ನಾನ್ ಕಂಡ ಪ್ರಕಾರ ನಮ್ಮ ಆಸ್ಪಾಸಲ್ಲೂ ಸಹ ಹೈನುಗಾರಿಕೆಯನ್ನ ಕೈದು ಮಾಡಿ ದನ ಬೇಡ ನಮ್ಗಾಗುದಿಲ್ಲ ಅಂತ ಮಾರಾಟ ಮಾಡಿದ್ಮೇಲೆ ಅವರಿಗೆ ಕಾಲ್ಗಂಟು ನೋವು ಕೈಗಂಟು ನೋವು ಎಲ್ಲ ಬಂದಿದೆ, ಬಿ ಪಿ ಶುಗರ್ ಎಲ್ಲ. ಆ ಲೆಕ್ಕದಲ್ಲಿ ನಮ್ಗೆ ಇದು ವ್ಯಾಯಾಮ, ನಮ್ಮ ದೇಹಕ್ಕೆ ವ್ಯಾಯಾಮ, ಒಳ್ಳೆಯ ವ್ಯಾಯಾಮ. ಆಮೇಲೆ ಈಗ ಮಾರಾಟಕ್ಕೆ ನಿಮಗೆ ಹತ್ತಿರದಲ್ಲೇ ಈ ಹಾಲು ಸಂಗ್ರಹ ಕೇಂದ್ರ ಇದೆ ಅಂತ ಹೇಳಿದ್ರಿ, ಇದರಲ್ಲಿ ಬೇರೆ ಏನೇನು ನಿಮ್ಗೆ ಅನುಕೂಲ ಸಿಗ್ತದೆ? ನಮ್ಗೆ ಬೇರೆ ಅಂದ್ರೆ ಸೊಸೈಟಿಲಿ ನಮ್ಗೆ ಏನು ಬೇರೆ ಏನು ಇಲ್ಲ, ಹುಲ್ಲು ಆಗ ಕೊಡ್ತೇನೆ ಅಂದಿದ್ರು. ಹುಲ್ಲಿನ ಬೀಜ ತಂದ್ಕೊಡ್ತಾರೆ, ಆದ್ರೆ ಅವರು ಎಕರೆ ಗಟ್ಟಲೆಗೆ ಹಾಕುವಷ್ಟು ಕೆಜಿ ಗಟ್ಟಲೆ ತಂದ್ಕೊಡ್ತಾರೆ, ಅದು ನಮ್ಗೆಲ್ಲ ಆಗುದಿಲ್ಲ, ನಾವು ತಗೊಳ್ಲಿಲ್ಲ. ಹುಲ್ಲು ಸಹ ನಾವು ಬೇರೆಯವ್ರ ಮನೆಯಿಂದನೇ ತಂದನಿಟ್ಟಿದ್ದು. ಹಿಂಡಿ ಕೊಡ್ತಾರೆ, ಹಿಂಡಿ ಒಂದು ಕೊಡ್ತಾರೆ, ಅವರದ್ದೇ ಹಾಕ್ಬೇಕು ಅಂತಾನು ಹೇಳ್ತಾರೆ. ಈಗ ಕೃತಕ ಗರ್ಭಧಾರಣೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಮಸ್ಯೆಗಳು ಬರ್ತಾ ಇದೆಯಾ? ಹಾ, ಅದು ತುಂಬಾ ಸಮಸ್ಯೆ ಇದೆ. ಯಾಕಂದ್ರೆ ಈಗ ನಾವು ಒಂದು ಸಮಸ್ಯೆ ಅಂದ್ರೆ ಡಾಕ್ಟರ್ ಕಡಿಮೆ ಇದ್ದಾರೆ, ನಾವು ಹೇಳಿದ ಟೈಮಿಗೆ ಅವ್ರು ಬಂದು ವ್ಯಾಕ್ಸಿನ್ ಹಾಕೋದಿಲ್ಲ, ಅದೊಂದು ಇರ್ಬೋದು. ಮತ್ತೆ ವಾತಾವರಣ ಭೂಸದಲ್ಲಿ ಏನಾದ್ರೂ ಇರ್ಬೋದು ವ್ಯತ್ಯಾಸ, ಅದು ಎಲ್ಲರ ಮನೆಯಲ್ಲಿ ಸಾಮಾನ್ಯ. ನಾನು ಕಂಡ ಪ್ರಕಾರ ನಮ್ಮೂರಲ್ಲಿ ಎಲ್ಲರ ಮನೆಯಲ್ಲಿ 3-4 ಇಂಜೆಕ್ಷನ್ ಕೊಡದೆ ನಿಲ್ಲುವುದಿಲ್ಲ, ಅದು ಸಾಮಾನ್ಯ. ಅದಕ್ಕೆ ಪೂರ್ವಭಾವಿಯಾಗಿ ಒಂದಷ್ಟು ಹುರುಳಿಯನ್ನ ಬೇಯಿಸಿ ಕೊಡುವಂತದ್ದೆಲ್ಲ ಪದ್ಧತಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತದಲ್ಲ, ಅದನ್ನೇನಾದ್ರೂ ನೀವು ಮಾಡ್ತೀರಾ? ಅದು ನಾನು ಮಾಡಿ ನೋಡಿದ್ದೆ, ಆದ್ರೂ ಅದೇನು ಅಷ್ಟು ಅಂದ್ರೆ ಉಪಯೋಗ ಆಗ್ಲಿಲ್ಲ. ಸರ್ ಅವರು ಬಂದ್ರೆ, ಡಾಕ್ಟರ್ ಬಂದ್ರೆ ಹೇಳ್ತಾರೆ ಇದು ಕರೆಕ್ಟ್ ಇದೆ, ದನ ಹೆಲ್ತಿ ಕರೆಕ್ಟ್ ಇದೆ, ಯಾಕೆ ಇಂಜೆಕ್ಷನ್ ನಿಲ್ಲುವುದಿಲ್ಲ ಅಂತ ಹೇಳುದು. ಯಾಕಂದ್ರೆ ನಮ್ಮ ಸಾಕಾಣಿಕೆಯಲ್ಲಿ ಏನು ತೊಂದರೆ ಇಲ್ಲ ಅವ್ರ ಪ್ರಕಾರ, ಅವರು ವ್ಯಾಕ್ಸಿನ್ ಮಾಡೋದ್ರಲ್ಲೇ ಏನೋ ವ್ಯತ್ಯಾಸ ಇರಬಹುದು ಅಂತ. ಯಾಕಂದ್ರೆ ನಾವು ಬೆಳಿಗ್ಗೆ ಬನ್ನಿ ಅಂತ 9 ಗಂಟೆಗೆ ಹೇಳಿದ್ರೆ ಅವ್ರು 12 ಗಂಟೆಗೋ 1 ಗಂಟೆಗೋ ಬರ್ತಾರೆ, ಮತ್ತೆ ಸಂಜೆ ಹೇಳಿದ್ರೆ ನಾ ಮರುದಿನ ಬೆಳಿಗ್ಗೆ ಬರ್ತೇನೆ ಅಂತ ಹೇಳ್ತಾರೆ. ಹಾಗೆ ನಾವು 2 ಇಂಜೆಕ್ಷನ್ ಹಾಕುವ ಅಂತ ಹೇಳಿದ್ರು, ಬೇಡ ಬೇಡ ಸಾಕು ಒಂದೇ ಸಾಕು ಅಂತಾರೆ. ನಮ್ಗೆ ಗೊತ್ತಾ ಇರುದಿಲ್ಲ, ಅವ್ರು ಹೇಳಿದಾಗೆ ನಾವು ಕೇಳುದಲ್ಲ. ಈಗ ಬೆದೆಯನ್ನು ಗುರುತಿಸುವಂತದ್ದೇನಾದ್ರು ಹೆಚ್ಚು ಕಮ್ಮಿ ಆಗ್ತದ? ಹಾಗೆ ಇರಬಹುದು. ಯಾಕಂದ್ರೆ ಕೆಲವು ದನಗಳು ಕೂಗಿ ಅದನ್ನ ಸೂಚನೆ ಮಾಡ್ತೇವೆ, ಕೆಲವು ಕೂಗುದಿಲ್ಲ, ಅದರಲ್ಲೂ ನಮ್ದು ಪ್ರಾಬ್ಲಮ್ ಇರ್ಬೋದು. ಅಂದ್ರೆ ನಾವು ನೋಡಿ ಹೇಳುವಾಗ ಲೇಟ್ ಆಗಿರ್ಬೋದು, ಡಾಕ್ಟರ್ ಬರುವಾಗ ಅದೇ ಡಾಕ್ಟರ್ ಬರುವಾಗ್ಲೂ ಡಾಕ್ಟರ್ ಅವರಿಗೆ ಹುಷಾರಿಲ್ಲದೆ ಇರ್ಬೋದು, ಏನೋ ಹಾಗೆ, ಅಥವಾ ಏನೋ ಮೀಟಿಂಗ್ ಅಟೆಂಡ್ ಮಾಡಬಹುದು, ಅವರಿಗೂ ಏನೋ ಅನಾನುಕೂಲ ಆಗ್ಬಹುದು, ಹಾಗೆಲ್ಲ ಆಗ್ತದೆ. ಆಮೇಲೆ ಈಗ ಹಸು ಸಾಕಣೆಯ ಖರ್ಚು ವೆಚ್ಚ ಲಾಭ ನಷ್ಟದ ಬಗ್ಗೆ ಹೇಳಿ. ಲಾಭ ನಷ್ಟದ ಬಗ್ಗೆ ಅಂದ್ರೆ ಲಾಭ ಇಲ್ಲ ಅಂತ ನಾನು ಹೇಳುದಿಲ್ಲ. ಯಾಕಂದ್ರೆ ನನ್ಗೆ ನಾನು ಹುಲ್ ದುಡ್ಡು ಕೊಟ್ಟು ತಗೊಳ್ಳೋದು, ಆದ್ರೂ ನಂಗೆ ಹೇಗೋ ಒಂದು ನಿರ್ವಹಣೆ ಆಗ್ತದೆ. ನನ್ನ ಆರ್ಥಿಕ ಸ್ಥಿತಿ ನಾನು ಹೇಳುದು, ನನ್ಗೆ ಈಗ ನಮ್ಮನೆಯವ್ರ ಹತ್ರ ನಾನೇನು ಕೇಳುದಿಲ್ಲ. ಈಗ ನನ್ನ ಖರ್ಚಿಗೆ ಆಗುವಷ್ಟು ನನ್ನಲ್ಲಿ ಆಗ್ತದೆ ಸ್ವಾವಲಂಬಿ. ಅಂದ್ರೆ ಅವ್ರು ಕೊಟ್ರೆ ತಗೊಳ್ಳೋದು, ಆದ್ರೆ ಬೇಕಂತ ಕೇಳುದಿಲ್ಲ. ಈಗ ಹುಲ್ಲುಗೂ ಸಹ ಸಿಗ್ತದೆ, ಪ್ರೋತ್ಸಾಹಧನದ ಹಣ ಬರ್ತದೆ, ಆ ಹಣದಲ್ಲಿ ಹುಲ್ಲು ಖರೀದಿ ಮಾಡ್ತೇನೆ ನಾನು ಗವರ್ಮೆಂಟ್ ಇಂದ, ಅದು ಅದಕ್ಕೆ ಉಪಯೋಗ ಆಗ್ತದೆ. ಮತ್ತೆ ಇದರಲ್ಲಿ ನನಗೆ ಸಣ್ಣ ಪುಟ್ಟ ಖರ್ಚುಗಳೆಲ್ಲ ಇದರಲ್ಲಿ ಹೋಗ್ತದೆ. ಲಾಭ ಇಲ್ಲ ಅಂತ ಹೇಳುದಿಲ್ಲ, ಬಟ್ ಎಲ್ಲವನ್ನು ಕೆಲಸದವರನ್ನ ಇಟ್ಕೊಂಡು ಮಾಡಿದ್ರೆ ಲಾಭ ಇಲ್ಲ, ನಾವೇ ಮಾಡಿದ್ರೆ ಲಾಭ ಇದೆ. ಬಹಳ ಸಂತೋಷ ಜ್ಞಾನೇಶ್ವರಿ ಉಡುಪ ಅವರೇ, ಹೈನುಗಾರಿಕೆಯನ್ನ ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ರಿ, ಜೊತೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲೂ ಕೂಡ ಸಕ್ರಿಯವಾಗಿ ನೀವು ತೊಡಗಿಸಿಕೊಂಡಿದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಹೈನುಗಾರಿಕೆ ಕುರಿತು ಸಾಸ್ತಾನದ ಜ್ಞಾನೇಶ್ವರಿ ಉಡುಪ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಪ್ರಿಯ ರೈತ ಬಾಂಧವರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಲ್ಗೆ 48,500 51,500, ಹೊಸ ಅಡಿಕೆ 46,000 50,000, ಕೋಕಾ 27,000 33,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 7,800 11,000, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 18,000 20,000, ಎರಡನೇ ವರ್ಗ 15,000 16,000, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಲ್ಗೆ 2,700 2,850, ಕಟ್ಸಂಬರ್ ಕ್ವಿಂಟಲ್ಗೆ 2,900 3,000, ಐಆರ್8 2,550 2,650, ಭತ್ತ ಆಮದು ಕ್ವಿಂಟಲ್ಗೆ 1,750 1,850, ಬೆಲ್ಲ ಸ್ಥಳೀಯ ಆಮದು ಹಳದಿ ಕ್ವಿಂಟಲ್ಗೆ 3,900 4,300, ಕೆಂಪು 3,700 3,800, ಕಪ್ಪು 3,900 4,200, ಮೆಣಸು ಆಮದು ಕ್ವಿಂಟಲ್ಗೆ 20,000 23,000, ಕಾಳುಮೆಣಸು 37,000 39,500,